ಇದೇ ಗುರುವಾರ ದಿನಾಂಕ 11 ಸಂಜೆ 5:30 to 6 ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ರೈತರ ಆದಾಯ ದ್ವಿಗುಣಕ್ಕೆ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237 0477 2237 0478 2237 0499 STD ಕೋಡ್ 080 ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ. ದಾಳಿಂಬೆ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುರಾಜ ಸುಂಕದ್ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ನಂತರ ರಾಯಚೂರು ತಾಲೂಕಿನ ಉಪ್ರಾಳ ಗ್ರಾಮದ ಎಂಕಣ್ಣ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 to 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ದಾಳಿಂಬೆ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುರಾಜ ಸುಂಕದ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ದಾಳಿಂಬೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ ಗುರುರಾಜ್ ಸುಂಕದ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಸುಂಕದ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಹೇಳಿ ಸರ್, ಈಗ ದಾಳಿಂಬೆಯನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷನೂ ಕ್ಷೇತ್ರ ಜಾಸ್ತಿನೇ ಆಗ್ತಾ ಇದೆ, ಜೊತೆಗೆ ರೋಗಗಳು ಸಹ ಅಷ್ಟೇ ಪ್ರಮಾಣದಲ್ಲಿ ರೈತರಿಗೆ ದಾಳಿಂಬೆಯಲ್ಲಿ ಹಾನಿ ಮಾಡ್ತಾ ಇದ್ದಾವೆ. ರೈತರು ದಾಳಿಂಬೆಗೆ ಬರ್ತಾರೆ, ಆಮೇಲೆ 4 ವರ್ಷ ಆದಮೇಲೆ ತೆಗೆದು ಹಾಕ್ತಾರೆ. ಈ ರೀತಿ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಮುಖ್ಯವಾಗಿ ದಾಳಿಂಬೆಯನ್ನು ಬೆಳೆಯುವಂಥ ರೈತರು, ದಾಳಿಂಬೆಗೆ ಬರುವಂಥ ರೈತರು ಸಸಿಯನ್ನು ತರ್ತಕ್ಕಂಥ ಮಟ್ಟದಲ್ಲಿ ರೋಗಗಳ ನಿರ್ವಹಣೆಗಾಗಿ ಏನು ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಂತಿರ್ತಾವೆ? ಈಗ ನೋಡ್ರಿ, ದಾಳಿಂಬೆ ಈ ನಮ್ಮ ಭಾಗದ ಮುಖ್ಯವಾದಂಥ ಬೆಳೆ ಇದು. ಮುಖ್ಯವಾಗಿ ಈ ಬೆಳೆ ಏನಿದೆ ಎಲ್ಲ, ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂದರೆ ರಾಯಚೂರು, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ, ಚಿತ್ರದುರ್ಗ, ಸೊ ಇಂಥ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇಂಥ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆದ್ರೆ ಏನಾಗುತ್ತೆ, ಈ ಹಣ್ಣಿನ ಗುಣಮಟ್ಟ ಭಾಳ ಚೆನ್ನಾಗಿರುತ್ತೆ, ಹಣ್ಣು ರುಚಿಯಾಗಿರುತ್ತವೆ. ಈ ಒಂದು ದಿಶೆಯಿಂದ ಇದು ಕೂಡ ಒಂದು ಉತ್ತಮವಾದ ಬೆಳೆ ಇದು. ಆರ್ಥಿಕವಾಗಿ ರೈತರಿಗೆ ಒಳ್ಳೆಯ ಲಾಭ ಬೆಳೆ. ಅದಕ್ಕೋಸ್ಕರ ನಮ್ಮ ರೈತರು ಈ ಬೆಳೆ ಹಿಂದೆ ಭಾಳ ಬೆನ್ನತ್ತಿ ಭಾಳ ಈ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಭಾಳ ಇಚ್ಛಾಶಕ್ತಿ ಹೊಂದಿದ್ದಾರೆ. ಈ ಬೆಳೆಯನ್ನು ಈಗಾಗಲೇ ಅನೇಕ ರೈತರು ಬೆಳೀತಾ ಕೂಡ ಇದ್ದಾರೆ. ಅದರಲ್ಲಿ ಸಮಸ್ಯೆಗಳು ಭಾಳ ಇದಾವೆ ದಾಳಿಂಬೆ ಬೆಳೆಯಲ್ಲಿ. ಈಗಾಗಲೇ ಕೆಲವೊಬ್ಬ ರೈತರು ಈಗ ಕೊಪ್ಪಳ ಆ ಕಡೆ ಕುಷ್ಟಗಿ ಭಾಗ, ಬಾಗಲಕೋಟೆ ಭಾಗ ತೆಗೆದುಕೊಂಡ್ರೆ ದಾಳಿಂಬೆ ಬೆಳೆ ಬೆಳೆದು ಭಾಳ ರೈತರು ಕೈ ಸುಟ್ಕೊಂಡಿದ್ದಾರೆ. ಒಂದು 3-4 ವರ್ಷ ಚೆನ್ನಾಗಿ ಇಳುವರಿ ಬರುತ್ತೆ, ಆಮೇಲೆ ಈ ರೋಗಗಳು, ಕೀಟಗಳಿಗಿಂತ ರೋಗಗಳು ಹೆಚ್ಚಾಗಿ ಬೆಳೆಯಲ್ಲಿ ಜಾಸ್ತಿ ಇರುತ್ತೆ. ದಾಳಿಂಬೆ ಬೆಳೆಯಲ್ಲಿ ರೋಗಗಳಿಂದ ಅನೇಕ ರೈತರು ಕೈ ಸುಟ್ಟುಕೊಂಡು ಎಷ್ಟೋ ಜನ ರೈತರು ದಾಳಿಂಬೆ ಬೆಳೆಯೇ ನಾಶ ಮಾಡಿದ್ದಾರೆ ತಮ್ಮ ಹೊಲಗಳಲ್ಲಿ. ಅದೇ ರೀತಿಗೆ ನಮ್ಮ ರಾಯಚೂರು ಸುತ್ತಮುತ್ತ ಭಾಗದಲ್ಲಿ ಕೂಡ 2 ಎಕರೆ ದಾಳಿಂಬೆ ಬೆಳೆ ಬರ್ತಾ ಇದೆ. ಕೊಪ್ಪಳ ಭಾಗದಲ್ಲಿ ಬರ್ತಾ ಇದೆ, ಚಿತ್ರದುರ್ಗ ಭಾಗದಲ್ಲಿ, ಬಾಗಲಕೋಟೆ, ಬಿಜಾಪುರ ಭಾಗದಲ್ಲಿ ಬರ್ತದೆ. ಮುಖ್ಯವಾಗಿ ಈ ಒಂದು ದಾಳಿಂಬೆ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಅಂದರೆ ದಂಡಾಣುವಿನಿಂದ ಬರ್ತಕ್ಕಂಥ ಎಲೆಚುಕ್ಕು ರೋಗ, ಅಥವಾ ಇದಕ್ಕೆ ದಂಡಾಣು ಅಂಗಮಾರಿ ರೋಗ ಕೂಡ ಅಂತಾರೆ. ಅಂದರೆ ಇದು ಕಾಯಿಗಳೆಲ್ಲ ಸೀಳ್ತಾವೆ ಅದಕ್ಕೆ. ಹೌದ್ರಿ, ಇದು ಏನೀಗ ಮಾರ್ಕೆಟ್ನಲ್ಲಿ ನೀವು ನೋಡ್ತಿರಲ್ಲ, ಕಾಯಿ ಸೀಳಿಲ್ಲ, ಕಾಯಿ ಹಣ್ಣು ಬರ್ತಾವಲ್ಲ, ಇದು ಈ ಒಂದು ದಂಡಾಣುವಿನಿಂದ ಬರ್ತಕ್ಕಂಥ ರೋಗ ನೋಡ್ರಿ. ಈ ರೋಗ ಬಹಳ ನಮ್ಮ ರೈತರು ಬಾಂಧವರನ್ನು ಕಾಡ್ತಾ ಇದೆ. ಅನೇಕ ರೈತ ಬಾಂಧವರು ಈ ಒಂದು ರೋಗದಿಂದ ಅನೇಕ ರೀತಿಯ ನಷ್ಟ ಅನುಭವಿಸಿದ್ದಾರೆ. ಎಷ್ಟೋ ಜನ ರೈತರು ಸಾಲ ಮಾಡಿದ್ದಾರೆ, ಸಾಲ ತೀರ್ಸಕ್ಕಾಗಿಲ್ಲ, ಇನ್ನು ಸಾಲ ಹಂಗ ಇದೆ, ಆಮೇಲೆ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಕೂಡ ಅನೇಕ ರೀತಿಯ ಮನವಿಗಳನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಆದರೂ ಕೂಡ ರೈತರು ಈ ಬೆಳೆ ಬೆಳೆದು ಬಿಟ್ಟಿಲ್ಲ. ಮುಖ್ಯ ಕಾರಣ ಏನು ಅಂತಂದ್ರೆ, ಇದು ಆರ್ಥಿಕವಾಗಿ ಒಳ್ಳೆಯ ಲಾಭ ಕೊಡ್ತಕ್ಕಂಥ ಬೆಳೆ. ಹೌದು, ಅದಕ್ಕೋಸ್ಕರ ರೈತರು ಈ ಒಂದು ಬೆಳೆಯನ್ನು ಬೆನ್ನತ್ತಿದ್ದಾರೆ. ಈ ದಿಶೆಯಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ಮುಖ್ಯವಾದ ರೋಗಗಳು ಅಂತಂದ್ರೆ 2 ರೋಗಗಳು ಮುಖ್ಯವಾಗಿ ಅಂತ ಒಂದು ಹೇಳ್ಬೋದು ನಾವು ಈ ಒಂದು ಭಾಗದಲ್ಲಿ. ಒಂದು ದಂಡಾಣು ಎಲೆ ಚಿಕ್ಕೆ ರೋಗ, ಅಥವಾ ಇದಕ್ಕೆ ದಂಡಾಣು ಅಂಗಮಾರಿ ರೋಗ ಕೂಡ ಅಂತಾರೆ. ರೈತ ಬಾಂಧವರು ಇದಕ್ಕೆ ಬ್ಯಾಕ್ಟೀರಿಯಾ ಡಿಸೀಸ್ ಅಂತೇಳಿ ರೈತ ಬಾಂಧವರು ತಮ್ಮ ಆಡು ಭಾಷೆಯಲ್ಲಿ ಕರೀತಾರೆ. ಇದು ಒಂದು ರೋಗ, ಮುಖ್ಯವಾದಂಥ ರೋಗ. ಆಮೇಲೆ ಇನ್ನು 2ನೇದಾಗಿ, ಇತ್ತಿತ್ತಲಾಗಿ ಸುಮಾರು 1-5 ವರ್ಷದಿಂದ ಇನ್ನೊಂದು ರೋಗ ಬಂದಿದೆ, ಸೊರಗ ರೋಗ ಅಂಥೇಳಿ. ಗಿಡ ಎಲ್ಲ ಒಣಗಿಬಿಡ್ತದೆ, ಒಣಗಿಬಿಟ್ಟು ಪೂರ್ತಿ ಗಿಡದಿಂದ ಯಾವುದೇ ರೀತಿಯ ಫಲ ಬಿಡೋದಿಲ್ಲ, ಫಲ ಸಿಗೋದಿಲ್ಲ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ರೋಗ. ಈ 2 ರೋಗಗಳ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಕೂಡ ನಡೀತಾ ಇದೆ. ಹೆಚ್ಚಿನ ಒಂದು ಏನು ಈ ರೋಗ ಹತೋಟಿ ಮಾಡಲಿಕ್ಕೆ ಏನು ಬೇಕಲ್ಲ ಅವನ್ನು ಕೂಡ ನಮ್ಮ ವಿಜ್ಞಾನಿಗಳು ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದ್ರ ಜೊತೆಯಾಗಿ ಸ್ವಲ್ಪ ಸಣ್ಣ ಮಟ್ಟದ ರೋಗಗಳಂದ್ರೆ ಒಂದು ಕಜ್ಜಿ ರೋಗ ಅಂತ ಬರುತ್ತೆ, ಇನ್ನೊಂದು ಹಣ್ಣು ಕೊಳೆ ರೋಗ ಅಂತ ಬರುತ್ತೆ. ಇವೆರಡು ಶಿಲೀಂಧ್ರದಿಂದ ಬರ್ತಕ್ಕಂತ ರೋಗಗಳನ್ನು ಇವನ್ನು ನಾವು ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡಬಹುದು. ಈಗ ದುಂಡಾಣು ಅಂಗಮಾರಿ ರೋಗಕ್ಕೆ ಬಂದ್ರೆ ಈ ರೋಗ ಯಾವ ಹಂತದಿಂದ ಈ ದಾಳಿಂಬೆ ಬೆಳೆಯಲ್ಲಿ ಪ್ರಾರಂಭವಾಗುತ್ತೆ? ಅಂದ್ರೆ ಸಸಿ ಹಂತದಲ್ಲಿ ಪ್ರಾರಂಭ ಆಗತ್ತಂತಿರೋ, ಹೂವಿನ ಹಂತದಲ್ಲಿ ಬರುತ್ತೋ, ಅಥವಾ ಯಾವ ಹಂತದಲ್ಲಿ ಬೆಳೆ ರೋಗ ಪ್ರಾರಂಭ ಆಗುತ್ತೆ ದುಂಡಾಣು ರೋಗ? ಈಗ ತಮಗೆಲ್ಲ ಗೊತ್ತಿದ್ದಂತೆ ದಾಳಿಂಬ್ರಿಯನ್ನು ನಾಟಿ ಮಾಡ್ತಾರೆ, ಸಸಿಗಳನ್ನು ಗೂಟಿ ಸಸಿನ ತರ್ತಾರೆ, ಇಲ್ಲಾಂತಂದ್ರೆ ಕಟಿಂಗ್ಗಳಿಂದ ಮಾಡಿರ್ತಕ್ಕಂಥ ಸಸಿಗಳನ್ನ ತಂದು ನಾಟಿ ಮಾಡ್ತಾರೆ. ನಾಟಿ ಮಾಡಿದ ಮೇಲೆ ಈ ರೋಗ ಪ್ರಾರಂಭ ಆಗುತ್ತೆ. ಸುಮಾರು ಒಂದು ನಾಟಿ ಮಾಡಿದ ಮೇಲೆ ಯಾವಾಗ ಎಲೆಗಳು ಬಿಡ್ತಾವಲ್ಲ, ಎಲೆಗಳ ಮೇಲೆ ಈ ರೋಗ ಪ್ರಾರಂಭ ಆಗುತ್ತೆ ನೋಡ್ರಿ. ಸಸಿಗಳ ಮುಖಾಂತರ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ರೋಗ? ಹಾ, ಸಸಿಗಳ ಮುಖಾಂತರ ಬರ್ತಕ್ಕಂಥ ಸಾಧ್ಯತೆನೂ ಇದೆ. ಅದಕ್ಕೋಸ್ಕರ ನಾವು ಈಗ ಕೊನೆಯದಾಗಿ ಬರೋಣ, ಈ ರೋಗ ಹತೋಟಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಯಾವುದೇ ಒಂದು ಕ್ರಮ ಅನುಸರಿಸೋದ್ರಿಂದ ಈ ರೋಗ ಹತೋಟಿ ಮಾಡೋದು ಕಷ್ಟ. ಸಮಗ್ರವಾಗಿ ಕೆಲವೊಂದು ಕ್ರಮಗಳನ್ನು ನಮ್ಮ ವಿಜ್ಞಾನಿಗಳು, ನಮ್ಮ ಸಂಶೋಧಕರು ಈಗ ಇದರ ಬಗ್ಗೆ ಅನೇಕ ರೀತಿಯ ನಮ್ಮ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸೋಲಾಪುರದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಕೂಡ ಅನೇಕ ರೀತಿಯ ಸಂಶೋಧನೆ ನಡೀತಾ ಇದೆ. ನಾವು ಕೂಡ ಆ ಒಂದು ಕೇಂದ್ರದ ಜೊತೆ ಸತತವಾಗಿ ಸಂಪರ್ಕ ಇಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ರೋಗದ ಬಗ್ಗೆ ಅಭ್ಯಾಸ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಕೂಡ ನಾವು MOU ಮಾಡ್ಕೊಂಡಿದ್ವಿ. ಈ ರೋಗ ಪ್ರಾರಂಭ ಆಗೋದು ಮುಖ್ಯವಾಗಿ ಎಲೆಗಳ ಮೇಲೆ ಮೊದಲು ಕಂದು ಅಥವಾ ಕಪ್ಪು ಚುಕ್ಕೆಗಳು ಕಾಣಿಕೊಳ್ತಾವೆ. ಈ ಕಪ್ಪು ಚುಕ್ಕೆಗಳು, ಕಂದು ಚುಕ್ಕೆಗಳು ಕಾಣಿಸ್ಕೊಂಡ ತಕ್ಷಣ ಮುಂದಿನ ಒಂದು ಹಂತ ಏನು ಅಂದರೆ, ಆ ಮಟ್ಟದಲ್ಲಿ ನಾವು ಹತೋಟಿ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಅದು ನಾವು ಕೊನೆಗೆ ಬರೋಣ. ನಾವು ತದನಂತರ ಎಲೆಗಳೆಲ್ಲ ಹಳದಿ ಆಗ್ತವೆ. ಯಾವಾಗ ಕಪ್ಪು ಚುಕ್ಕೆಗಳು ಜಾಸ್ತಿ ಆಗ್ತವಲ್ಲ ಆವಾಗ ಎಲೆ ಎಲ್ಲ ಹಳದಿ ಆಗ್ತವೆ. ಈ ರೋಗ ಹರಡಲಿಕ್ಕೆ ಮುಖ್ಯ ಒಂದು ಕಾರಣ ಏನು ಅಂತಂದರೆ ಉಷ್ಣತೆ ಜೊತೆಗೆ ಈಗ ತೇವಾಂಶ ಇರಬಾರ್ದು. ಉಷ್ಣತೆನೇ ಇರಬೇಕು, ಇಲ್ಲಾಂದರೆ ತೇವಾಂಶ ಇದ್ದರೆ ಯಾವುದೇ ರೀತಿಯ ರೋಗ ಬರೋದಿಲ್ಲ. ಉಷ್ಣತೆ ಜೊತೆ ತೇವಾಂಶ ಯಾವಾಗ ಹೆಚ್ಚಾಗುತ್ತೆ ಅಂದರೆ ನಾವೇನು ಆರ್ದ್ರತೆ ಪ್ರಮಾಣ ಹಾಕ್ತೀವಲ್ಲ, ಆರ್ದ್ರತೆ ಪ್ರಮಾಣ ಹೆಚ್ಚಾದಾಗ ಈ ರೋಗ ಏನೈತಲ್ಲ ಹೆಚ್ಚಿಗೆ ಹರಡುತ್ತದೆ. ತಮಗೆಲ್ಲ ಗೊತ್ತಿದ್ದಂತೆ ಬ್ಯಾಕ್ಟೀರಿಯಾ ಅನ್ನೋದು ಒಂದು ದುಂಡಾಣು, ಸಣ್ಣ ಪ್ರಮಾಣದ ದುಂಡಾಣು. ಇದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಹೊಂದುತ್ತದೆ, ಬೇಗ ಹರಡ್ತದೆ. ಇದು ಏನಿದೆ ಎಲ್ಲ ಪ್ರಪ್ರಥಮವಾಗಿ ಕಾಣ್ತಕ್ಕಂಥ ಲಕ್ಷಣ. ಇನ್ನು ಎಲೆ ಹಳದಿ ಆದಮೇಲೆ ಮುಂದಿನ ಹಂತ ಅಂತಂದರೆ ಕೊಂಬೆಗಳಿಗೆ ಈ ರೋಗ ಹರಡ್ತದೆ. ಕೊಂಬೆಗಳ ಮೇಲೆ ಈ ರೋಗ ಬರ್ತದೆ. ಕೊಂಬೆಗಳ ಮೇಲೆ ಈ ರೋಗ ಬಂದಾಗ ಕೊಂಬೆಗಳಲ್ಲಿ ಬಿಟ್ಟಕ್ಕಂಥ ರೆಂಬೆಗಳು ಒಣಗಿಬಿಟ್ಟು ಕೆಳಗೆ ಉದುರ್ತವೆ. ರೆಂಬೆಗಳು ಉದುರಿದ ನಂತರ ಆ ರೋಗ ಮುಂದೆ ಪ್ರಸಾರ ಆಗಿ ಈಗ ಏನಾದರೂ ಮಳೆ ಬಂತು ಅಂದರೆ ಈ ಮಳೆ ಹನಿಗಳು ಯಾವಾಗ ಈ ಗಿಡಗಳ ಮೇಲೆ ಬೀಳ್ತಾವಲ್ಲ, ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಈ ದಂಡಾಣುವಿನ ರೋಗದ ಕಣಗಳು ಏನಾಗ್ತಾವು ಅಲ್ಲಿಂದ ಅಲ್ಲಿಗೆ ಹರಡ್ತಾವ್ರಿ, ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ. ಅದಕ್ಕೆ ಈ ರೋಗ ಉಲ್ಬಣ ಆಗೋದು ಮಳೆ ಬಂದಾಗ ಜಾಸ್ತಿ ಉಲ್ಬಣ ಆಗುತ್ತೆ. ಫಸಲೆಲ್ಲ ಚೆನ್ನಾಗಿ ಬಂದಿರುತ್ತೆ, ಗಿಡ ಎಲ್ಲ ಚೆನ್ನಾಗಿ ಕಾಯಿಬಿಟ್ಟಿರ್ತತಿ, ಹಣ್ಣು ಆಗ ಟೈಮ್ನಲ್ಲೇ ಮಳೆ ಬಂತು ಅಂದರೆ ಈ ರೋಗ ವೃದ್ಧಿ ಆಗಿಬಿಡ್ತತಿ. ಯಾವುದೇ ರೀತಿ ಸಿಂಪರಣೆ ತೆಗೆದುಕೊಂಡ್ರು ಕೂಡ ಹತೋಟಿ ಆಗೋದಿಲ್ಲ ಅಂತ ಒಂದು ಸ್ವಲ್ಪ ಸೂಕ್ಷ್ಮ ರೋಗ ಇದು. ಇನ್ನು ರೆಂಬೆ ಎಲ್ಲ ಒಣಗಿ ಹೋಗ್ತಾವೆ, ಒಣಗಿ ಕೆಳಗೆ ಉದುರ್ತಾವೆ. ತದನಂತರ ಈ ರೋಗ ಈ ಹಣ್ಣಿಗೆ ಬರ್ತದೆ. ಯಾವಾಗ ಈ ಹೂವು ಪ್ರಾರಂಭ ಆಗುತ್ತಲ್ಲ, ಹೂವು ಪ್ರಾರಂಭ ಆದ ನಂತರ ಕಾಯಿಗಳಾಗ್ತಾವೆ. ಈಗ ಕಾಯಿಗಳ ಮೇಲೆ ಮೊದಲನೇದಾಗಿ ಕಂದು ಬಣ್ಣದ ಚುಕ್ಕೆಗಳು, ಕಪ್ಪು ಚುಕ್ಕೆಗಳು ಕಾಣ್ತಾವೆ. ರೋಗ ಉಲ್ಬಣಗೊಂಡಾಗ ಏನಾಗ್ತತಿ, ಕಾಯೆಲ್ಲ ಸೀಳ್ಬಿಡ್ತದ್ರಿ. ಸೀಳ್ಬಿಟ್ಟು ಯಾವುದೇ ರೀತಿ ಇದಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗುವುದಿಲ್ಲ, ಕಾಯಿ ದೊಡ್ಡದಾಗೋದಿಲ್ಲ, ಏನಾಗೋದಿಲ್ಲ, ಹಾಗೆ ಸೀಳ್ಬಿಡ್ತದ್ರಿ. ಕಾಯಿ ಸೀಳ್ಬಿಟ್ಟಾಗ ತಮಗೆಲ್ಲ ಗೊತ್ತಿದೆ, ಒಂದೊಂದು ದಾಳಿಂಬ್ರೆಗೆ ಇದು ಏನಿದೆ ಇಲ್ಲ, ದಾಳಿಂಬ್ರೆ ರಫ್ತು ಮಾಡ್ತಕ್ಕಂಥ ಬೆಳೆ ಇದೆ. ಹೌದು, ರಫ್ತು ಈ ನಮ್ಮಲ್ಲಿ ಲೋಕಲ್ ಸ್ಥಳೀಯವಾಗಿ ಮಾರುಕಟ್ಟೆ ಸ್ವಲ್ಪ ಕಡಿಮೆ. ಇದಕ್ಕೆ ಈ ಬೇರೆ ಬೇರೆ ರಾಜ್ಯಗಳಿಗೆ ಮಾರ್ತಕ್ಕಂಥ ಹಣ್ಣು ಅದು ಸೆಕೆಂಡ್ ಕ್ವಾಲಿಟಿ ಅಥವಾ ಡಿಸ್ಕಾರ್ಡೆಡ್ ಕ್ವಾಲಿಟಿ ಇಲ್ಲೆಲ್ಲ ಮಾರ್ಕೆಟಿಗೆ ಬರುತ್ತೆ. ತಾವು ಹೇಳಿದಂಗೆ ಎರಡನೇ ಕ್ವಾಲಿಟಿ ಹಣ್ಣನ್ನು ನಮ್ಮ ಸ್ಥಳೀಯ ಮಾರ್ಕೆಟ್ ಕಳಿಸ್ತಾರೆ. ಚಲೋ ಹಣ್ಣೆಲ್ಲ, ಯಾವ ಹಣ್ಣಿಗೆ ಯಾವುದೇ ರೀತಿ ರೋಗದ ಚಿಹ್ನೆ ಇರೋದಿಲ್ಲ, ಒಂದು ಕಪ್ಪು ಚಿಕ್ಕೆ ಇರೋದಿಲ್ಲ, ಅಂತ ಹಣ್ಣು ಏನು ಮಾಡ್ತಾರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಕಡೆ ಇದನ್ನ ರಫ್ತು ಮಾಡ್ತಾರೆ. ಬಹಳ ಆರ್ಥಿಕವಾಗಿ ಒಳ್ಳೆ ಲಾಭ ಕೊಡ್ತಕ್ಕಂಥ ಬೆಳೆ ಇದು. ಇವು ಏನದವಲ್ಲ ಈ ರೋಗದ ಲಕ್ಷಣಗಳು ಅಂತೇಳಿ ನಾವು ಹೇಳ್ಬೋದು. ಬಹಳ ಸೂಕ್ಷ್ಮವಾದಂಥ ಬೆಳೆ ಇದು. ಯಾವಾಗಲೂ ನಾವು ಈ ಬೆಳೆ ಹಿಂದೆ ನಮ್ಮ ರೈತ ಬಾಂಧವರು ಪ್ರತಿ ದಿವಸನೂ ಈ ಬೆಳೆಯ ಬೆಳವಣಿಗೆಯನ್ನು ನಾವು ಗಮನಿಸ್ತಾರ ಹೋಗಬೇಕಾಗತ್ತೆ. ಇದು ಒಂದು. ಇವು ಏನದವಲ್ಲ ರೋಗದ ಪ್ರಮುಖ ಲಕ್ಷಣಗಳು. ಈ ರೀತಿ ರೋಗ ಬಂತು ಅಂದ್ರೆ ಈ ಹಣ್ಣು ಯಾವಾಗ ಸೀಳ್ತತೆ ಅಲ್ಲ, ಅದಕ್ಕೆ ಯಾವುದೇ ರೀತಿ ಮಾರುಕಟ್ಟೆ ಎಲ್ಲ ಒಂದು ಬೆಳೆಗೆ ವ್ಯಾಪಿಸಿಬಿಡ್ತದ್ರಿ. ರೈತರಿಗೆ ಬಹಳ ಹಾನಿ ಆಗುತ್ತೆ. ಇದರಿಂದ ನಮ್ಮ ರೈತ ಬಾಂಧವರು ಅನೇಕ ರೀತಿಯ ತೊಂದರೆ ಅನುಭವಿಸ್ತಾ ಇರೋದು. ಈಗ ಕೆಲವೊಂದು ಪಡಗಳಿಗೆ ಇದು ದುಂಡಾಣು ಅಂಗಮಾರಿ ರೋಗ ದಾಳಿಂಬೆಯಲ್ಲಿ ಕೆಲವೊಂದು ರೈತರಿಗೆ ಇಲ್ಲ ಸರ್ ನಮಗೆ ಬಂದಿಲ್ಲ 10 ವರ್ಷ ಅಥವಾ ಆ ರೋಗ ಬಂದೇ ಇಲ್ಲ ನಮಗೆ ಅಂತ ಹೇಳ್ತಿರ್ತಾರೆ. ಈಗ ನೋಡ್ರಿ, ಈಗ ರಾಯಚೂರು ಭಾಗನ ತಗೊಳ್ರಿ, ರಾಯಚೂರು ಭಾಗ. ಈಗ ಈ ಕೊಪ್ಪಳ ಭಾಗ ಅಂದರೆ ಕುಷ್ಟಗಿ, ಬಾಗಲಕೋಟೆ, ಕೊಪ್ಪಳ, ಯಲಬುರ್ಗ ತಾಲೂಕುಗಳಲ್ಲಿ ಅಲ್ಲಿ ಏನಾಗುತ್ತೆ, ಎಲ್ಲ ರೈತ ಬಾಂಧವರು ಏನು ಕ್ರಮಗಳದಾವೆ ಇದಕ್ಕೆ, ನಾ ಕ್ರಮಗಳಿಗೆ ಬರೋಣ, ಏನೇನು ಕ್ರಮಗಳು ತೆಗೆದುಕೊಳ್ಬೇಕು, ಆ ಕ್ರಮಗಳನ್ನು ಸರಿಯಾಗಿ ಅನುಸರಿಸಿದರೆ ಈ ರೋಗ ಬರುವುದಿಲ್ಲ. ಈ ಒಬ್ಬ ರೈತರು ಮಾಡೋದು, ಮತ್ತೊಬ್ಬ ರೈತರು ಈ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದ ಇದ್ದಾಗ ಏನಿದೆ ಅಲ್ಲ, ಈ ರೋಗ ಹೆಚ್ಚಾಗಿ ಕಂಡು ಬರ್ತದೆ. ಈ ರಾಯಚೂರು ಭಾಗದಲ್ಲಿ ನೋಡ್ರಿ, ಅನೇಕ ಈ ನಮ್ಮ ಪೊಮೊಗ್ರನೇಟ್ ತೋಟಗಳದಾವೆ, ದಾಳಿಂಬೆ ತೋಟಗಳದಾವೆ. ಈ ವರ್ಷ ಎಲ್ಲಿ ಕೂಡ ಅಷ್ಟೇನು ಇದ್ರದ್ದು ರೋಗದ ತೀವ್ರತೆ ಈ ವರ್ಷ ಕಂಡು ಬಂದಿಲ್ಲ. ಅಂದ್ರೆ ಮುಖ್ಯವಾಗಿ ಹವಾಮಾನ ಒಂದು ವೈಪರೀತ್ಯ ಕಾರಣ ಅಂತೀರಾ? ಇದು ಹವಾಮಾನ ಕೂಡ ಬಹಳ ಮುಖ್ಯ ರೀ. ಮುಖ್ಯವಾಗಿ ಇದು ಉಷ್ಣತೆ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆ ಇದು. ಏನಾದರೂ ಚಳಿ ಬಂತು ಅಂದ್ರೆ, ಹೆಚ್ಚಾಗಿ ತಂಪಾದ ವಾತಾವರಣ ಹೆಚ್ಚಾಯಿತು ಅಂದ್ರೆ ಸ್ವಲ್ಪ ಈ ರೋಗ ಹೆಚ್ಚಾಗ್ತದೆ. ಈ ರೋಗದ ಕಣಗಳು ವೃದ್ಧಿಯಾಗಿ ರೋಗದ ತೀವ್ರತೆ ಹೆಚ್ಚಾಗುತ್ತೆ. ಇನ್ನೊಂದು ತಾವು ಸೊರಗು ರೋಗ ಅಂತ ಹೇಳಿದ್ರೆ ದಾಳಿಂಬೆಯಲ್ಲಿ, ಹೌದ್ರಿ, ಏನಿದು ಸೊರಗು ರೋಗ, ಯಾವ ರೀತಿ ಇದಾಗತ್ತೆ ದಾಳಿಂಬೆ? ಇದು ಕೂಡ ಮೊದಲು ನಮ್ಮ ರೈತ ಬಾಂಧವರಿಗೆ ಇದು ಒಂದೇ ಒಂದು ತೊಂದರೆ ಇತ್ತು. ತಮಗೆಲ್ಲ ಗೊತ್ತಿದೆ ಒಕ್ಕಲ್ತನ ಎಷ್ಟು ಕಠಿಣ ಈಗ ಅಂಥೇಳಿ. ಪ್ರತಿ ಹಂತದಲ್ಲಿ ನಾಟಿ ಮಾಡೋ ಹಂತದಿಂದ ಹಿಡಿದು ಮಾರ್ಕೆಟ್ ಮಾಡೋ ಹಂತದವರೆಗೂ ರೈತರು ಯಾವುದೇ ಒಂದಲ್ಲ ಒಂದು ತೊಂದರೆ ಅನುಭವಿಸೋಕ್ಕಾಗ್ತದೆ. ಈ ಸುಮಾರು 5 ವರ್ಷಗಳ ತನಕ ಇದು ಸೊರಗು ರೋಗ ಇರಲಿಲ್ಲರಿ. 5 ವರ್ಷದ ಹಿಂದೆ 5-6 ವರ್ಷದ ಹಿಂದೆ ಇದು ಒಂದು ಹೊಸ್ತಾಗಿ ರೋಗ ಬಂತು. ಇದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಇದನ್ನು ಕೂಡ ಹತೋಟಿ ಮಾಡೋದು ಭಾಳ ಕಷ್ಟ. ನಾವು ಸ್ವಲ್ಪ ಬ್ಯಾಕ್ಟೀರಿಯಲ್ ದುಂಡಾಣು ರೋಗನ ಹತೋಟಿ ಮಾಡಬಹುದು. ಅನೇಕ ರೀತಿಯ ನಮಗೆ ರಾಸಾಯನಿಕಗಳದಾವು, ಆಮೇಲೆ ಕೆಲವೊಂದು ಈಗ ಸ್ವಚ್ಛತೆ ಈಗ ಮಾಡ್ತಕ್ಕಂಥ ಕ್ರಮ, ಆಮೇಲೆ ಕೆಲವೊಂದು ಚಾಟ್ನಿ ಮಾಡೋ ಹೊತ್ತಿನಾಗ ಕೆಲವೊಂದು ಕ್ರಮಗಳನ್ನು ಅನುಸರಿಸಿ ನಾವು ಹತೋಟಿ ಮಾಡ್ಬೋದು. ಆದರೆ ಇದೇನು ಸೊರಗು ರೋಗ ಇದೆಯಲ್ಲ, ಮಣ್ಣಿನಿಂದ ಬರ್ತಕ್ಕಂಥ ರೋಗ, ಈ ರೋಗ ಬಂದರೆ ಹತೋಟಿ ಮಾಡೋದು ಭಾಳ ಕಷ್ಟ. ಎಷ್ಟೋ ಜನ ನಮ್ಮ ರೈತ ಬಾಂಧವರು ಈ ರೋಗದಿಂದ ತಮ್ಮ ಹೊಲದಲ್ಲಿರ್ತಕ್ಕಂಥ ಈ ತೋಟದಲ್ಲಿರ್ತಕ್ಕಂಥ ಗಿಡಗಳನ್ನು ಅನೇಕ ರೀತಿಯಾಗಿ ನಾಶ ಮಾಡಿದ್ದಾರೆ, ನಾಶ ಮಾಡಿ ಬೇರೆ ಬೇರೆ ಬೆಳೆಗೆ ಹೋಗಿದ್ದಾರೆ. ಇದು ಕೂಡ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಡ್ತಕ್ಕಂಥ ಒಂದು ಮುಖ್ಯವಾದಂಥ ರೋಗ ಅಂತ ಹೇಳ್ಬೋದು ಈ ಸೊರಗು ರೋಗ. ಸೊರಗು ರೋಗ ಅಂದರೆ ಇದು ಬೆಳೆ ಎಲ್ಲ ಹಂತದಲ್ಲಿ ಬರುತ್ತಂತಿರೋದು, ಕೆಲವೊಂದು ಹಂತದಲ್ಲಿ ಮಾತ್ರ ಇದು ಇದಾಗತ್ತೋ, ಹೇಗೆ ಎಷ್ಟು ವಯಸ್ಸಿನ ಬೆಳೆಗೆ ಇದು ಸಾಮಾನ್ಯವಾಗಿ ಕಂಡು ಬರ್ತದೆ? ಸೊರಗು ರೋಗ ಸಾಮಾನ್ಯವಾಗಿ ಬರೋದು ಹೂವಾಡುವ ಹಂತದಲ್ಲಿ, ಹೂವಾಡುವ ಸಮಯದಲ್ಲಿ ಈ ರೋಗ ಪ್ರಾರಂಭ ಆಗುತ್ತದೆ. ಮುಖ್ಯವಾದ ಲಕ್ಷಣ ಏನು ಅಂದರೆ, ಮೊಟ್ಟ ಮೊದಲನೇದಾಗಿ ಎಲೆಗಳು ಒಂಥರ ಮುದುಡ್ದಂಗೆ ಆಗ್ತವ್ರಿ, ಎಲೆಗಳು ಮುದುಡ್ತಾವೆ, ಮುದುಡಿ ತದನಂತರ ಎಲೆ ಹಳದಿ ಆಗ್ತವೆ. ಒಂದು ಟೊಂಗೆಗೆ ಮೊದಲು ಬರ್ತದೆ, ಒಂದು ಟೊಂಗೆ, ಎಲ್ಲ ಟೊಂಗೆಗೆ ಬರೋದಿಲ್ಲ. ತಮಗೆಲ್ಲ ಗೊತ್ತಿದ್ದಂತೆ ದಾಳಿಂಬೆ ಬೆಳೆಯಲ್ಲಿ ಏನು ಮಾಡ್ತಾರೆ ರೈತರು, ಒಂದು ಒಂದು ಮೇನ್ ಇದು ಇರ್ತತಿ, ಒಂದು ಕಾಂಡ ಇರ್ತತಿ, ಸೈಡ್ 4-5 ಕಾಂಡನ ಬಿಟ್ಟಿರ್ತಾರೆ ಬೆಳೆ, ಆ ರೀತಿ ಚಾಟ್ನಿ ಮಾಡಿರ್ತಾರೆ. ಸೊ ಏನಾಗುತ್ತೆ, ಸ್ವಲ್ಪ ಒಂದೊಂದು ಇದಕ್ಕೆ ಏನು ಈ ಗೊಂಚಲಕ್ಕೆ ಈ ರೋಗ ಬರ್ತದೆ. ಆ ಗೊಂಚಲಕ್ಕೆ ರೋಗ ಬಂದರೆ ಆ ಗೊಂಚಲ ಏನಾಗುತ್ತೆ, ಪೂರ್ತಿ ಹಳದಿ ಆಗುತ್ತೆ, ಹಳದಿ ಆದ ನಂತರ ಪೂರ್ತಿ ಒಣಗಿಬಿಡುತ್ತೆ. ಅದು ಆಗಿ 15 ನಂತರ ನಮ್ಮ ರೈತರು ಯಾವುದೇ ಉಪಚಾರ ಮಾಡದಿದ್ದಾಗ, ಗಿಡಗಳಿಗೆ ಯಾವುದೇ ಉಪಚಾರ ಮಾಡದಿದ್ದಾಗ ಅಥವಾ ಯಾವುದೇ ಹತೋಟಿ ಕ್ರಮ ತೆಗೆದುಕೊಳ್ಳೋದಿದ್ದಾಗ ಮತ್ತೆ ಇನ್ನೊಂದು 10-15 ದಿವಸ ಬಿಟ್ಟು ಮತ್ತೊಂದು ಟೊಂಗೆ ಒಣಗ್ತತಿ. ಈ ರೀತಿ ಒಣಗ್ತಾ ಪೂರ್ತಿ ಗಿಡ ಎಲ್ಲ ಒಣಗಿ ಹೋಗಿ ಆ ಗಿಡದಲ್ಲಿ ಹೂವಾಗಿತ್ತಂದರೆ ಹೂ ಒಣಗ್ತಾವೆ, ಕಾಯಿಗಳಾಗಿತ್ತಂದರೆ ಕಾಯಿಗಳಲ್ಲೇ ಕಮರಿ ಹೋಗಿಬಿಡ್ತಾವೆ, ಕಾಯಿ ಸಣ್ಣವಾಗಿಬಿಡ್ತಾವೆ, ಯಾವುದೇ ರೀತಿಯ ಒಳ್ಳೆ ಇದು ಬರೋದಿಲ್ಲ, ಪೂರ್ತಿ ಗಿಡನ ಒಣಗೋಗ್ಬಿಡ್ತದೆ ರೀ. ಇನ್ನು ಇವುಗಳ ನಿರ್ವಹಣೆ ಬಗ್ಗೆ ಏನು ಹೇಳ್ತೀರಿ? ದುಂಡಾಣು ಅಂಗಮಾರಿ ರೋಗ ಮುಖ್ಯವಾದಂಥದ್ದು, ದಾಳಿಂಬೆಯಲ್ಲಿ ಭಯಂಕರ ನಮ್ಮ ರೈತರಿಗೆ ಹಾನಿಯನ್ನು ಮಾಡ್ತಾ ಇದೆ, ಜೊತೆಗೆ ತಾವೇಳಿದಾಗೆ ಸೊರಗು ರೋಗ. ಈಗ ದುಂಡಾಣು ಅಂಗಮಾರಿ ರೋಗಕ್ಕೆ ನೋಡ್ರಿ, ಮುಖ್ಯವಾಗಿ ನಾವು ಯಾವುದೇ ಒಂದು ಕ್ರಮ ತೆಗೆದುಕೊಂಡ್ರೆ ಹತೋಟಿ ಮಾಡೋದು ಭಾಳ ಕಷ್ಟ. ಈಗ ನಾವು ಉದಾಹರಣೆಗೆ ಈ ಶೇಂಗಾ ತೊಗೊಳ್ರಿ, ಸೂರ್ಯಕಾಂತಿ ತೊಗೊಳ್ರಿ, ಎಲೆ ಚುಕ್ಕೆ ರೋಗ ಬಂದರೆ ಏನು ಹೇಳ್ತೀವಿ, ಒಂದು ಯಾವುದಾದ್ರೂ ಒಂದು ಶಿಲೀಂದ್ರನಾಶಕ, ಹೆಕ್ಸಾಕೋನೋಜೋಲು ಅಥವಾ ಕಾರ್ಬಂಡಿಜಮ್ ಶಿಲೀಂದ್ರನಾಶಕ ಸಿಂಪರಣೆ ಮಾಡಂತ ಹೇಳ್ತೀವಿ, ಹತೋಟಿ ಆಗಿಬಿಡುತ್ತೆ. ಬಟ್ ಇಲ್ಲಿ ಇದ್ರದ್ದು ಆ ರೀತಿ ಇಲ್ಲ. ಇದು ಏನಾಗಿದೆ, ಮುಖ್ಯವಾಗಿ ತೋಟಗಾರಿಕೆ ಬೆಳೆ, ಬಹುವಾರ್ಷಿಕ ಬೆಳೆ. ಈಗ ಒಂದು ಸರಿ ರೈತರು ಬೆಳೆ ಹಚ್ಚಿದರೆ ಸುಮಾರು ಒಂದು 4-5 ವರ್ಷ, ಸುಮಾರು ಒಂದು 2-3 ವರ್ಷ ಕಾಯಬೇಕಾಗತ್ತೆ, ಅನೇಕ ರೀತಿಯ ಖರ್ಚು ಇರುತ್ತೆ. ಅದಕ್ಕೇನಿದೆ ಅಲ್ಲ, ಈ ಗಿಡ ನಾಟಿ ಮಾಡೋ ಸಮಯದಲ್ಲಿ ಅಲ್ಲಿಂದನೇ ಇದನ್ನು ಹತೋಟಿನ ನಾವು ಪ್ರಾರಂಭ ಮಾಡಬೇಕಾಗತ್ತೆ. 3 ಹಂತದಲ್ಲಿ ನಾವು ಇದನ್ನು ಹತೋಟಿ ಮಾಡಬೇಕು. ಒಂದು, ನಾಟಿ ಮಾಡೋ ಪೂರ್ವದಲ್ಲಿ, ತದನಂತರ ಚಾಟ್ನಿ ಅಂತ ಕರಿತೀವಲ್ಲ ನಾವು, ಪ್ರೂನಿಂಗ್ ಅಂತ ಹೇಳ್ತಾರೆ, ಆಯಿತು, ಚಾಟ್ನಿ ಮಾಡುವ ಪೂರ್ವದಲ್ಲಿ ಮತ್ತು ಚಾಟ್ನಿ ನಂತರ, ಈ 3 ಹಂತದಲ್ಲಿ ನಾವು ಈ ರೋಗ ಹತೋಟಿ ಮಾಡಬೇಕಾಗ್ತದೆ ರೀ. ಮೊದಲನೇದಾಗಿ ಈ ನಾಟಿ ಮಾಡುವ ಪೂರ್ವದಲ್ಲಿ ನಮ್ಮ ರೈತ ಬಂದವರು ಏನು ಮಾಡ್ತಾರೆ, ಈಗ ಅವೆಲ್ಲ ತೆಗೆದು ಕುಣಿ ತೆಗಿತಾರೆ ಕುಣಿ ರೆಡಿ ಮಾಡ್ತಾರೆ. ಕುಣಿ ರೆಡಿ ಮಾಡಿ ನಾಟಿ ಮಾಡಬೇಕಾದ್ರೆ ರೋಗರಹಿತ ಸಸಿಗಳನ್ನು ತೆಗೆದುಕೊಂಡು ಬರಬೇಕು. ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಈ ತಾವು ಹೇಳಿದಂತೆ ಅನೇಕ ರೈತ ಬಾಂಧವರು ಅದೇ ಒಂದು ಮಾಡ್ತಾರೆ, ಇಲ್ಲ ಸಸಿ ನಮಗೆ ಮೋಸ ಮಾಡಿಬಿಟ್ರೆ ಅಂತ ಹೇಳ್ತಿರ್ತಾರೆ, ಸಸಿ ತಗೊಂಬಂತ ಮಾಲಕರು ನಮಗೆ ಸರಿ ಕೊಡಲಿಲ್ಲ ಸಸಿಗಳು. ಹೌದ್ರಿ, ಅದು ಏನಾಗುತ್ತೆ, ಈ ಸಸಿಗಳನ್ನು ನಾವು ಗೂಟಿಯಿಂದ ಮಾಡ್ತೀವಿ. ಹೌದು, ಈ ಗೂಟಿಯಲ್ಲೇ ಈಗ ಗಿಡದಲ್ಲೇ ಮಾಡಬೇಕು. ಏನಾದರೂ ರೋಗ ಬಂದಿರತಕ್ಕಂಥ ಗಿಡಗಳಿಂದ ಗೂಟಿ ಮಾಡಿದರೆ ಈ ಸಸಿಗಳಿಗೆ ಕೂಡ ರೋಗ ಬರುತ್ತೆ. ಆ ರೋಗ ಸಸಿಗಳಲ್ಲಿ ಕಾಣೋದಿಲ್ಲ, ಸಸಿ ನಾಟಿ ಮಾಡಿದ ಮೇಲೆ ಸುಮಾರು ದಿವಸಗಳಾದಮೇಲೆ ರೋಗ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕು, ಈಗ ರೋಗರಹಿತ ಸಸಿಗಳನ್ನು ತೆಗೆದುಕೊಂಡು ಬರಬೇಕು. ಈಗ ಸಸಿಗಳಲ್ಲಿ ಗೂಟಿ ಸಸಿಗಳು, ಇಲ್ಲಿ ಏನೋ ಟಿಶ್ಯೂ ಕಲ್ಚರ್ ಸಸಿಗಳು ಸಿಗ್ತಾವಾ? ಈಗ ದಾಳಿಂಬ್ರಿಯಲ್ಲಿ ಟಿಶ್ಯೂ ಕಲ್ಚರ್ ಸಸಿಗಳನ್ನು ಇನ್ನೂ ಈಗ ಅದರಲ್ಲಿ ಪ್ರಾರಂಭ ಮಾಡಿಲ್ಲ. ಮುಖ್ಯವಾಗಿ ಇದು ಗೂಟಿಯಲ್ಲಿ ಈಗ ಹೆಚ್ಚಾಗಿ ಮಾಡ್ತಾರೆ. ಗೂಟಿ ತದನಂತರ ಈ ಕಟ್ಟಿಂಗ್ಸ್ ಅಂತ ಹೇಳ್ತೀವಲ್ಲ, ಕಟ್ಟಿಂಗ್ಸ್ ಕೂಡ ಅದರಲ್ಲಿಂದನೂ ಮಾಡ್ತಾರೆ. ಈಗ ಬಾಳೆಯಲ್ಲಿ ಹೆಚ್ಚಾಗಿ ತಾವಿದಂಗೆ ಅಂಗಾಂಶ ಸಸಿಗಳು ಹೆಚ್ಚಾಗಿ ಬರ್ತಾವೆ. ಇದು ಒಂದನೇ ಕ್ರಮ. ಇನ್ನು ಎರಡನೇ ಕ್ರಮ ಏನಪ್ಪಾ ಅಂತಂತಂದರೆ, ಮುಖ್ಯವಾಗಿ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರವನ್ನು ನಮ್ಮ ರೈತ ಬಾಂಧವರು ಹಾಕಬೇಕು. 1 ಹೆಕ್ಟೇರ್ಗೆ 25 ಟನ್ ಕೊಟ್ಟಿಗೆ ಗೊಬ್ಬರ ಶಿಫಾರಸು ಮಾಡಲಾಗಿದೆ. ಹೆಕ್ಟರ್ಗೆ 25 ಟನ್? 25 ಟನ್. ಈಗ ಮೊದಲೇ ಬೆಳೆ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಈ 1 ವರ್ಷ ಆದ ನಂತರ 12.5 ಟನ್ ಗೊಬ್ಬರ ಹಾಕಬೇಕಾಗುತ್ತೆ. ಆಮೇಲೆ ಅದ್ರ ಜೊತೆ ಪ್ರತಿ ಗಿಡಕ್ಕೆ 400 ಗ್ರಾಮ್ ಸಾರಜನಕ, 200 ಗ್ರಾಮ್ ರಂಜಕ, 200 ಗ್ರಾಮ್ ಪೊಟ್ಯಾಷ್. ಇವು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರ, ಇದನ್ನು ಕೂಡ ಹಾಕಬೇಕು. ಅದ್ರ ಜೊತೆ ಈ ಎರೆಹುಳು ಗೊಬ್ಬರ ಇದನ್ನು ಹಾಕಿದ್ರು ಕೂಡ ಭಾಳ ಉತ್ತಮ. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ತಮಗೆಲ್ಲ ಪೊಟ್ಯಾಶ್ ಅಂಶ ಏನು ಮಾಡುತ್ತೆ, ಗಿಡಗಳಿಗೆ ನಿರೋಧಕ ಶಕ್ತಿ ಒದಗಿಸುತ್ತದೆ. ಹೀಗಾಗಿ ಈ ಶಿಫಾರಸು ಮಾಡಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ತದನಂತರ ಪೋಷಕಾಂಶಗಳನ್ನು ಹಾಕೋದ್ರಿಂದ ನಾವು ಈ ರೋಗ ಹತೋಟಿ ಮಾಡ್ಬೋದು. ಇನ್ನು ಚಾಟ್ನಿ ನಂತರ, ಈ ಚಾಟ್ನಿ ಪೂರ್ವದಲ್ಲಿ, ಇದು ನಾಟಿ ಪೂರ್ವದಲ್ಲಿ ಆಯಿತು, ಇನ್ನು ಚಾಟ್ನಿ ಮಾಡ್ತಾರೆ. ಚಾಟ್ನಿ ನಂತರ ಮಾಡಬೇಕಾಗಿದ್ದು ಕ್ರಮ ಏನಂತಂದರೆ, ಈಗ ನಾವು ತೋಟವನ್ನು ಸ್ವಚ್ಛವಾಗಿಡಬೇಕು. ರೋಗ ಬಂದಿರತಕ್ಕಂಥ ಎಲೆಗಳು, ಕಾಂಡ, ತದನಂತರ ಹೂವು, ಕಾಯಿ ಏನೇ ಇರಲಿ, ಅವನ್ನೆಲ್ಲ ಆರಿಸಿಬಿಟ್ಟು ಸುಡಬೇಕು. ಸುಟ್ಟು ಸುಡೋದ್ರಿಂದ ಏನಾಗುತ್ತೆ, ನಾವು ಬ್ಯಾಕ್ಟೀರಿಯಾದ ಕಣಗಳನ್ನು ನಾವು ಸುಟ್ಟಂಗಾಗತ್ತೆ. ಆಮೇಲೆ ತದನಂತರ ಚಾಟ್ನಿ ಪೂರ್ವದಲ್ಲಿ ಇನ್ನೊಂದು, ಎಲೆಗಳ ಮೇಲೆ ಏನಾದರೂ ಈ ದಂಡಾಣುವಿನ ಸೋಂಕು ಕಂಡುಬಂದರೆ, ಸಣ್ಣ ಚುಕ್ಕೆಗಳು ಹೇಳಿದ್ನಲ್ಲ ನಿಮಗೆ, ಕಪ್ಪು ಚುಕ್ಕೆ ಅಥವಾ ಕಂದು ಚುಕ್ಕೆ ಕಂಡುಬಂದರೆ 1% ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಈ ರೀತಿ ಸಿಂಪರಣೆ ಮಾಡೋದ್ರಿಂದ ಈಗ ಪ್ರಥಮ ಹಂತದಲ್ಲಿಯೇ ನಾವು ರೋಗ ಹತೋಟಿ ಮಾಡ್ಬೋದು. ಇದು ಚಾಟ್ನಿ ಪೂರ್ವದಲ್ಲಿ. ಇನ್ನು ಚಾಟ್ನಿ ಮಾಡಿದ ನಂತರ ಈಗೇನು ಮಾಡ್ತಾರೆ ನಮ್ಮ ರೈತರು, ಚಾಟ್ನಿ ಮಾಡೋದಕ್ಕಿಂತ ಮುಂಚಿತವಾಗಿ ಇತರೆಯಲ್ಲಿ ಬಳಸ್ತಾರೆ, ಎಲೆಗಳೆಲ್ಲ ಉದುರಿಸಲಿಕ್ಕೆ. ಇತರೆಯಲ್ಲಿ ಸುಮಾರು 2-2.5 ml 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡ್ತಾರೆ. ಅವೆಲ್ಲ ಎಲೆ ಉದುರಿಬಿಡ್ತಾವೆ. ಅಂಥ ಎಲೆ ಉದುರ್ತಾವಲ್ಲ, ಎಲೆ ಉದುರಿರ್ತಕ್ಕಂಥ ಎಲ್ಲ ಎಲೆಗಳನ್ನು ನಾವು ನಾಶಪಡಿಸ್ಬೇಕು. ಅವನ್ನು ತೆಗೆದುಕೊಂಡು ಸುಟ್ಟನಪ್ಪ ಅಂದ್ರೆ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ರೋಗಾಣುಗಳು ಕೂಡ ನಾಶವಾಗ್ತಾವೆ. ಆಮೇಲೆ ಚಾಟ್ನಿ ಮಾಡೋದು ಬಹಳ ಮುಖ್ಯ. ಚಾಟ್ನಿ ಮಾಡ್ತಕ್ಕಂಥ ಸಮಯದಲ್ಲಿ ನಮ್ಮ ರೈತ ಬಾಂಧವರು ಇನ್ನೊಂದು ಕ್ರಮ ಅನುಸರಿಸಬೇಕು. ಬಹಳ ಪ್ರಮುಖವಾದಂಥ ಕ್ರಮ ಇದು. ಇದು ರೋಗ ಹರಡಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ನಾವು ಚಾಟ್ನಿ ಮಾಡಿರ್ತಕ್ಕಂಥ ಏನು ಈಗ ಇದು ಇರ್ತದಲ್ಲ, ಸಿಕ್ಕೇಚರು ಕತ್ರಿ ಅಂತೀವಲ್ಲ ನಾವು, ಅದನ್ನು ಕತ್ರಿಯನ್ನು ಸೋಡಿಯಂ ಹೈಪೋಕ್ಲೋರೈಡ್ ಅಂತೇಳಿ ಒಂದು ಡಿಸ್ಇನ್ಫೆಕ್ಟೆಂಟ್ ಸಿಗುತ್ತೆ. 1 liter 20-25 ml ಸೋಡಿಯಂ ಹೈಪೋಕ್ಲೋರೈಡ್ ಹಾಕಿ ನೀರಿಗೆ ಆ ದ್ರಾವಣದಲ್ಲಿ ನಾವು ಒಂದ್ಸರಿ ಕಟ್ ಮಾಡಿದ್ನಂದ್ರೆ ಮತ್ತೆ ಅದರಲ್ಲಿ ಎದ್ಬೇಕು, ಮತ್ತೆ ಕಟ್ ಮಾಡಬೇಕು. ಇದೇ ರೀತಿ ಎದ್ಕೆಂತ ಕಟ್ ಮಾಡ್ಕೊಂತ ಹೋದ್ರೆ ಏನಾಗುತ್ತೆ, ಈಗ ಏನಾದರೂ ಒಂದು ರೆಂಬೆಗೆ ರೋಗ ಬಂದಿತ್ತು ಅಂದರೆ ಒಂದು ಕಾಂಡಕ್ಕೆ ನಾವೆಲ್ಲಿ ಚಾಟ್ನಿ ಮಾಡ್ತೀವಲ್ಲ, ಅದನ್ನ ನಾವು ಎದ್ಲಿಲ್ಲ ಅಂದ್ರೆ ಮತ್ತೊಂದು ಕಡೆ ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಇದು ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಲ್ಲ ನಾವು, ಆ ರೀತಿ ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣದಲ್ಲಿ ನಾವು ಎದ್ದು ಚಾಟ್ನಿ ಮಾಡಬೇಕು. ಆಮೇಲೆ ಭೂಮಿಯ ಮೇಲೆ ಈ ಚಾಟ್ನಿ ಮಾಡಿ ಈಗ ಇತರಲ್ಲಿ ಹೊಡೆದ ಮೇಲೆ ಎಲ್ಲ ಎಲೆ ಕೆಳಗೆ ಬೀಳ್ತಾವೆ. ಎಲ್ಲ ಎಲೆ ಕೆಳಗೆ ಬಿದ್ದಾಗ ಏನಿದೆ ಎಲ್ಲ ಅದಕ್ಕೆ ಅದರಲ್ಲಿ ಕೂಡ ರೋಗಾಣುಗಳಿರ್ತಾವೆ. ಆ ರೋಗಾಣುಗಳನ್ನು ನಾವು ಹತೋಟಿ ಮಾಡಲು ಏನು ಮಾಡಬೇಕು, ಪ್ರತಿ ಹೆಕ್ಟರ್ಗೆ 20-25 kg ಬ್ಲೀಚಿಂಗ್ ಪೌಡರ್ ಧೂಳೀಕರಿಸಬೇಕು ಭೂಮಿ ಮೇಲೆ. ಧೂಳೀಕರಿಸೋದ್ರಿಂದ ಅವು ರೋಗಾಣುಗಳು ಸಾಯ್ತಾವೆ. ಇದು ಒಂದು ಕ್ರಮ. ಇನ್ನು ಚಾಟ್ನಿ ನಂತರ ಮಾಡಿರ್ತಕ್ಕಂಥ ಕ್ರಮಗಳನ್ನು ಕೂಡ ಕೆಲವೊಂದು ಕ್ರಮಗಳದಾವೆ. ಚಾಟ್ನಿ ನಂತರ ಏನಾದರೂ ರೋಗ ಕಂಡು ಬಂತು ಅಂದರೆ ಏನು ಮಾಡಬೇಕು, ಈಗ ರೋಗ ತಗುಲಿರ್ತಕ್ಕಂಥ ಗಿಡದ ಕಾಂಡಕ್ಕೆ ನಾವು ಲೇಪನ ಮಾಡಬೇಕಾಗುತ್ತೆ. ನಾವು ಶಿಲೀಂಧ್ರನಾಶಕ ಮತ್ತು ದಂಡಾಣುನಾಶಕ ಎರಡನ್ನು ತೆಗೆದುಕೊಂಡು ನೀರಿನಲ್ಲಿ ಬೆರೆಸಬೇಕು. ಕಾಪರ್ ಆಕ್ಸಿ ಕ್ಲೋರೈಡ್ ಅಂತೇಳಿ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ. ಇದು ದಂಡಾಣುನಾಶಕ ಕೂಡ ಈ ಕೆಲಸ ಮಾಡುತ್ತೆ. 0.5 gram ಅಂದರೆ 1/2 gram ಸ್ಟೆಪ್ಟೋಸೈಕ್ಲಿನ್ ಇರ್ಬೋದು, ಸ್ಟೆಪ್ಟೋಮೈಸಿನ್ ಸಲ್ಫೇಟ್ ಇರ್ಬೋದು, ಅಥವಾ ಬ್ರೋಮೋಪಾಲ್ ಅಂತ ಸಿಗುತ್ತೆ, ಬ್ಯಾಕ್ಟ್ರಿ ನಾಶಕ ಅಂತೇಳಿ. ಇದು ಇಮ್ಯುನೋ ಮಾಡ್ಯುಲೇಟರ್. ಇದು ಬಹಳ ಅತ್ಯುತ್ತಮ ದಂಡಾಣು ನಾಶಕ. ಇದು ಇಮ್ಯುನೋ ಮಾಡ್ಯುಲೇಟರ್ ಅಂತಂದ್ರೆ ಗಿಡಗಳಿಗೆ ನಿರೋಧಕ ಶಕ್ತಿಯನ್ನು ಕೊಡುತ್ತೆ, ಇಮ್ಯುನಿಟಿ ಕೊಡುತ್ತೆ. ಸೊ ಇವು ಎರಡನ್ನು ಮಿಕ್ಸ್ ಮಾಡಿ 1 liter ನೀರಿಗೆ ಹಾಕಿ 1/2 gram ಬ್ಯಾಕ್ಟೀರಿಯ ನಾಶಕ ಅಥವಾ ಸ್ಟೆಪ್ಟೋಮೈಸಿನ್ ಸಲ್ಫೇಟು ಸ್ಟೆಪ್ಟೋಸೈಕ್ಲಿನ್, ಅದ್ರ ಜೊತೆ 3 gram ತಾಮ್ರದ ಆಕ್ಸಿ ಕ್ಲೋರೈಡ್ ಹಾಕಿ ಕಾಂಡಕ್ಕೆ ನಾವು ಲೇಪನ ಮಾಡಬೇಕು. ಈ ರೀತಿ ಲೇಪನ ಮಾಡೋದ್ರಿಂದ ಏನಿದೆ ಎಲ್ಲ ಈ ರೋಗ ಕೂಡ ಸ್ವಲ್ಪ ಹತೋಟಿ ಆಗುತ್ತೆ. ತದನಂತರ ಹೂವಾದ್ಮೇಲೆ ಮತ್ತು ಕಾಯಾದ್ಮೇಲೆ ರೋಗ ಏನಾದರೂ ಬಂದರೆ ಅವಾಗ ಕೂಡ ಇದೇ ಸ್ಟೆಪ್ಟೋಸೈಕ್ಲಿನ್ ಅಥವಾ ಸ್ಟೆಪ್ಟೋಮೈಸಿನ್ ಸಲ್ಫೇಟು ಅಥವಾ ಬ್ರೋಮೋಪಾಲು ಇವು ಯಾರ ಮೂರಲ್ಲಿ ಯಾವುದಾದ್ರೂ ಒಂದು 1/2 gram 1 liter ನೀರಿಗೆ ಅದ್ರ ಜೊತೆ 3 gram ಕಾಪರ್ ಆಕ್ಸಿ ಕ್ಲೋರೈಡ್ ಇದನ್ನು ತಗೊಂಡು ಸಿಂಪರಣೆ ಮಾಡಬೇಕು. ಈ ಎರಡು ದ್ರಾವಣವನ್ನು ನೀರಿಗೆ ಹಾಕಿ ಸಿಂಪರಣೆ ದ್ರಾವಣ ತಯಾರಿಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಬರೀ 1-2 ಸಿಂಪರಣೆ ಮಾಡಿದ್ರೆ ಹತೋಟಿ ಆಗುದಿಲ್ಲ, ಪ್ರತಿ 10 ದಿವಸಕ್ಕೆ ಒಂದ್ಸರಿ. ಯಾಕಂದ್ರೆ ತಮಗೆಲ್ಲ ಹೇಳಿದಂತೆ ಇದು ಸಣ್ಣ ಕಣ ವೃದ್ಧಿ ಆಗೋದು ಜಾಸ್ತಿ, ಅದಕ್ಕೋಸ್ಕರ ಈ ರೀತಿ ನಾವು ಮಾಡಬೇಕು. ದಾಳಿಂಬೆ ಬೆಳೆದಂತವ್ರು ಈ ರೋಗದ ಬಗ್ಗೆ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಯನ್ನ ವೀಕ್ಷಣೆ ಮಾಡ್ತಾ ಇರಬೇಕು ನಿತ್ಯ. ಸಣ್ಣ ಮಕ್ಕಳಂಗ ಕಾಪಾಡಬೇಕು, ಸಣ್ಣ ಮಕ್ಕಳನ್ನ ಕಾಪಾಡಬೇಕು ಅಂದಾಗ ಮಾತ್ರ ಇದರಿಂದ ರೈತರಿಗೆ ಒಳ್ಳೆ ಲಾಭದ ಬೆಳೆ. ಆ ವಿಷಯದಲ್ಲಿ ಎರಡು ಮಾತಿಲ್ಲ, ಒಳ್ಳೆ ಲಾಭದ ಬೆಳೆ. ಆಮೇಲೆ ಇನ್ನೊಂದು ನಮ್ಮ ರೈತ ಬಾಂಧವರು ಏನ್ ಮಾಡ್ಬೇಕು, ಹಸ್ತಬಹಾರ ಅಂತ ಒಂದು ಒಂದು ಸೀಸನ್ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಚಾಟ್ನಿ ಮಾಡಿದ್ರೆ ರೋಗ ಕಡಿಮೆ ಆಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಚಾಟ್ನಿ ಮಾಡ್ಬೇಕು, ಹಸ್ತಬಹಾರ ಬೆಳೆ ಅಂತಾರೆ ಅದಕ್ಕೆ. ಈ ರೀತಿಯಾಗಿ ಕೂಡ ನಾವು ಮಾಡಬೇಕು ಇವೆಲ್ಲ ಕ್ರಮಗಳನ್ನು. ನಾ ಹೇಳಿದ್ನಲ್ಲ, ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ, ಚಾಟ್ನಿ ಮಾಡೋಕ್ಕಿಂತ ಪೂರ್ವದಲ್ಲಿ, ಚಾಟ್ನಿ ನಂತರ ಏನು ಕ್ರಮಗಳದಾವಲ್ಲ, ಇವೆಲ್ಲ ಕ್ರಮಗಳನ್ನು ಸಮಗ್ರವಾಗಿ ಅನುಸರಿಸಿದರೆ ಈ ರೋಗ ಹತೋಟಿ ಮಾಡಿ ನಮ್ಮ ರೈತ ಬಾಂಧವರು ಒಳ್ಳೆ ಲಾಭ ತೆಗಿಬಹುದು. ಅದು ಲಾಭ ಕೊಡ್ತಕ್ಕಂತ ಬೆಳೆ, ಒಳ್ಳೆ ಲಾಭ ಬಂತೆ ಅಂತ ಹೇಳ್ತಿರ್ತಾರೆ ರೈತರು. ದಾಳಿಂಬೆ ಚೆನ್ನಾಗಿ ಬಂತ್ರಿ ಸಲ, ನಮ್ದು 150 ರೂಪಾಯಿ ಕೆ ಜಿ ಹಂಗೆ ಮಾರ್ತು ಹಣ್ಣು, 8 ಲಕ್ಷ ಆತು, 10 ಲಕ್ಷ ಆತು ಒಂದು ಎಕರೆಗೆ ಅಂತಕ್ಕಂಥ ವಿಚಾರ ರೈತರು ಅಲ್ಲಲ್ಲಿ ಹೇಳ್ಕೊಳ್ಳೋದುಂಟು ದಾಳಿಂಬೆಯಿಂದ. ಹೌದೌದು, ನಿಜ ರೀ, ಇದು ನಿಜ, ಇದು 100ಕ್ಕೆ 100ರಷ್ಟು ಸತ್ಯ. ಏನು ಇದೆ ಇದಕ್ಕೆ, ವಾತಾವರಣ ಬಹಳ ಬೆಂಬಲ ಕೊಡಬೇಕು ಹೌದು. ಈಗೇನಾದರೂ ಕಾಯಿ ಬಂದಾಗ ಮಳೆ ಆಯ್ತು ಕಂಟಿನ್ಯೂಸ್ ಒಂದು 4-5 ದಿವಸ ಅಂತಂದ್ರೆ ಇಮಿಡಿಯೇಟ್ಲಿ ರೈತರ ಎದೆ ನಡಗ್ಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. 4-5 ದಿವಸ ಜಿಟಿ ಜಿಟಿ ಮಳೆ ಹೆತ್ತು ಬಿಟ್ರೆ ದಾಳಿಂಬೆ ಬೆಳೆದ ಮುಗಿಲ್ ನೋಡ್ತಾ ಇರ್ತಾರೆ ರೈತರ ಆ ಭಾಗದಲ್ಲಿ. ಇದಿಷ್ಟು ಏನಿದೆ ಅಲ್ಲ, ಈಗ ದಾಳಿಂಬೆಯಲ್ಲಿ ಬರ್ತಕ್ಕಂತ ದಂಡಾಣು ರೋಗದ ಬಗ್ಗೆ ಮಾಹಿತಿ ಮತ್ತು ಹತೋಟಿ. ಇನ್ನ ತಾವು ಇದು ಇನ್ನೊಂದು ಸೊರಗು ರೋಗದ ಬಗ್ಗೆ ಸ್ವಲ್ಪ ಹೇಳಿ, ಸೊರಗು ರೋಗದ ಹತೋಟಿ ಬಗ್ಗೆ ಹೇಳಿ. ಸೊರಗು ರೋಗ ಅದು ಕೂಡ ಬಹಳ ರೈತರಿಗೆ ಅಪಾಯಕಾರಿ ರೋಗ ಅಂತಾನು ಹೇಳ್ಬೋದು ನಾವು. ಯಾಕಂದ್ರೆ ರೋಗ ಬಂದ್ರೆ ಪೂರ್ತಿ ಗಿಡಗಳು ಒಣಗಿ ಬಿಡ್ತಾವೆ ಒಣಗಿ ಹೋಗ್ತಾವ್ರಿ. ಎಷ್ಟೋ ತೋಟಗಳನ್ನು ರೈತರ ತೋಟಗಳನ್ನು ನೋಡಿದೆಯಲ್ಲ, ನೋಡಿದಾಗ ಸಂದರ್ಶನ ಮಾಡಿದಾಗ ಬಹಳ ಗಿಡಗಳು ಹೋಗಿರ್ತಾವೆ. ಇದಕ್ಕೆ ಏನಿಲ್ಲ, ಈ ರೋಗ ಬಂತು ಅಂದರೆ ಮುಖ್ಯವಾಗಿ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ, ಸೆರಾಟೋಸಿಸ್ಟಿಸ್ ಪ್ಯಾರಾಡಾಕ್ಸ್ ಅಂತೇಳಿ ಒಂದು ಶಿಲೀಂಧ್ರ. ಆ ಶಿಲೀಂಧ್ರದ ಕಣಗಳು ಏನಿದೆಯಲ್ಲ, ಇದರಲ್ಲಿ ಒಂದು ಕೀಟ ಬರ್ತತಿ ದಾಳಿಂಬೆರೆಗೆ, ಗುಂಡು ರಂಧ್ರ ಕೊರಕ ಅಂತೇಳಿ. ಶಾರ್ಟ್ ಹೋಲ್ ಬೋರರ್ ಅಂತ ಕರಿತೀವಿ. ಆ ಶಾರ್ಟ್ ಹೋಲ್ ಬೋರರ್ ಏನ್ ಮಾಡತತಿ, ಬೇರುಗಳಿಗೆ ಹೋಲ್ ಹಾಕಿರ್ತತಿ. ರಂಧ್ರಗಳ ಮುಖಾಂತರ ಏನಿದೆಲ್ಲ ರೋಗ ಹರಡತತಿ. ಅದಕ್ಕೋಸ್ಕರ ಬೇರುಗಳ ಮುಖಾಂತರ ರೋಗ ಹರಡತತಿ ಅಲ್ಲ. ರೋಗ ಯಾವಾಗ ಸ್ವಲ್ಪ ಪ್ರಮಾಣದಾಗ, ಯಾವುದೋ ಒಂದು ಟೊಂಗೆ ಸ್ವಲ್ಪ ಬಾಡ್ದಂಗಾಗೋದು, ಹಳದಿ ಆಗೋದು, ಆ ರೀತಿ ಕಂಡು ಬಂದಾಗ ರೈತ ಬಂದವರು ಇಮಿಡಿಯೇಟ್ಲಿ ಇದಕ್ಕೆ ಉಪಚಾರ ಮಾಡಬೇಕು. ಯಾವುದೇ ರೀತಿ ಸಿಂಪರಣೆ ಮಾಡಿದ್ರೆ ಹತೋಟಿ ಆಗೋದಿಲ್ಲ. ಭೂಮಿಗೆ ಹಾಕ್ಬೇಕಂತೀರಿ? ಭೂಮಿಗೆ ಹಾಕಬೇಕು. ಸಿಂಪರಣೆ ದ್ರಾವಣ ತಯಾರು ಮಾಡಬೇಕು ಅಂತಂದ್ರೆ ಕ್ಲೋರ್ಪೈರಿಫಾಸ್ ಅಂತ ಹೇಳಿ 4 ml 1 ಲೀಟರ್ಗೆ, ಅದರ ಜೊತೆ 1 ml ಪ್ರೊಪಿಕೊನೋಜೋಲ್, ಇದು ಶಿಲೀಂಧ್ರನಾಶಕ, 1 ml ಪ್ರೊಪಿಕೊನೋಜೋಲ್. ಅಥವಾ ಪ್ರೊಪಿಕೊನೋಜೋಲ್ ಇರಲಿಲ್ಲ ಅಂತಂದ್ರೆ 2 ಗ್ರಾಮ್ ಕಾರ್ಬೆಂಡಜಿಮ್, ಎರಡರಲ್ಲಿ ಒಂದು ಶಿಲೀಂಧ್ರನಾಶಕ, ಒಂದು ಶಿಲೀಂಧ್ರನಾಶಕ, ಒಂದು ಕೀಟನಾಶಕ ಕ್ಲೋರ್ಪೈರಿಫಾಸ್. ಇದನ್ನು ಮಾಡಿ ದ್ರಾವಣ ಮಾಡಬೇಕು. ದ್ರಾವಣ ಮಾಡಿ ಒಂದು 2 ಫೀಟ್ ಮೇಲೆ ಬಡ್ಡಿ ಇರುತ್ತಲ್ಲ ನೆಲದಿಂದ, ಅಲ್ಲಿಂದ ಈ ದ್ರಾವಣನ ನೆಲಕ್ಕೆ ಹಾಕಬೇಕು. ಮೇಲೆ ಬಡ್ಡಿಗೂ ಹಾಕಬೇಕು, ಅದರ ಜೊತೆ ಇದು ನೆಲಕ್ಕೆ ಹೋಗಬೇಕು. ಸುಮಾರು ಒಂದು ಒಂದು ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಸುಮಾರು ಒಂದು 8 ಲೀಟರ್ ದ್ರಾವಣ ಬೇಕಾಗ್ತತ್ರಿ. ಅಂದ್ರೆ ಪೂರ್ತಿ ಗಿಡ ಎಲ್ಲ ತೊಯ್ದು ಬಿಡ್ತತಿ, ಬೇರು ಗಿಡದೆಲ್ಲ ತೊಯ್ತತಿ. ಅಂದ್ರೆ ಎಲ್ಲೆಲ್ಲಿ ಗಿಡಗಳು ಒಣಗಿರ್ತಾವ ಗಿಡಗಳಿಗೆಲ್ಲ ಹಾಕ್ಬೇಕು. ಇದನ್ನ ಒಣಗೋದಕ್ಕಿಂತ ಅಂದ್ರೆ ಯಾವಾಗ ರೋಗ ಲಕ್ಷಣಗಳು ಕಂಡಾಗ, ಫಸ್ಟ್ ಲಕ್ಷಣ ಮುದ್ರೋದು, ಎಲೆ ಮುದ್ರೋದು, ಹಳದಿ ಆಗೋದು, ಯಾವ್ದೋ ಒಂದು ಗೊಂಚಲು, ತೊಂಗೆ ಒಣಗೋದು ಎಲ್ಲರೂ, ಆ ಸಮಯದಲ್ಲಿ ಹಾಕ್ಬೇಕಾಗುತ್ತೆ. ಇನ್ನೊಂದು ಇದಕ್ಕೆ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಈಗ ಅದನ್ನ ನಾವು ದ್ರಾವಣ ಹಾಕಕ್ಕಿಂತ 1 ವಾರ ಮುಂಚೆ ಯಾವುದೇ ರೀತಿಯ ನೀರು ಬಿಟ್ಟಿರಬಾರ್ದು. ಯಾವುದೇ ರೀತಿ ಈ ನೀರು ಬಿಡೋದಾಗಲಿ ನೀರು ಉಣಿಸೋದಾಗಲಿ ಮಾಡಬಾರ್ದು. ತದನಂತರ ಸುಮಾರು 1-3 ದಿವಸ ನೀರು ಬಿಡಬಾರ್ದು. ಅಂದ್ರೆ ಏನಾಗುತ್ತಲ್ಲ, ನಾವು ಹಾಕಿರ್ತಕ್ಕಂಥ ಇದು ದ್ರಾವಣ ಇದೆಯಲ್ಲ, ಆ ಶಿಲೀಂಧ್ರನ ಮತ್ತು ಈ ಕೀಟನ ಶಾರ್ಟ್ ಹೋಲ್ ಎರಡನ್ನು ಇದನ್ನು ಸಾಯಿ ಹೊಡಿತೈತಿ. ಇದೇ ರೀತಿ ಏನಿದೆ ಅಲ್ಲ, ಈ ಸಾಯಿಲ್ಗೆ ಹಾಕ್ತಕ್ಕಂಥ ಮಣ್ಣಿಗೆ ಹಾಕ್ತಕ್ಕಂಥ ಉಪಚಾರ ಐತಲ್ಲ, ಸುಮಾರು 1-3 ಸರಿ ಮಾಡ್ಬೇಕು. ಮಾಡಿದ್ಮೇಲೆ ಈ ರೋಗ ಹತೋಟಿ ಮಾಡ್ಬೋದು. ಇದು ಒಂದು ಅಷ್ಟು ಸುಲಭ ಅಲ್ಲ, ನಾವು ಹೇಳಿದಷ್ಟು ಸುಲಭ ಅಲ್ಲ ಹತೋಟಿ ಮಾಡೋದು. ಯಾಕಂದ್ರೆ ಮಣ್ಣನ್ನ ಪೂರ್ತಿ ರೋಗಗಳಿಂದ ಕೂಡಿರುತ್ತೆ. ಇನ್ನೊಂದು ಏನಾದರೂ ರೋಗ ಇಷ್ಟೆಲ್ಲ ಮಾಡಿದ ಮೇಲೂ ರೋಗ ಬಂದಿತ್ತು, ಗಿಡಗಳು ಸಾಯ್ತಾವ ಸತ್ತೋಗಿದ್ವು ಅಂದರೆ ಅಂಥ ಗಿಡಗಳನ್ನು ನಾವು ತೆಗಿಬೇಕು, ತೆಗೆದು ಹಾಕಿ ಆ ಭಾಗಕ್ಕೆ ಏನು ಮಾಡಬೇಕು, ಫಾರ್ಮಲಿನ್ ಅಂತ ಹೇಳಿಬಿಟ್ಟು ಸಿಗುತ್ತಲ್ಲ ಫಾರ್ಮಲಿನ್ ಕೆಮಿಕಲ್, ಆ ಫಾರ್ಮಲಿನ್ ಕೆಮಿಕಲ್ನ 30 ml ಕೆಮಿಕಲ್ನ 1 ಲೀಟರ್ ನೀರಿಗೆ ಹಾಕಿ, ಅಂಥದ್ದೊಂದು 10 ಲೀಟರ್ ಫಾರ್ಮಲಿನ್ ದ್ರಾವಣವನ್ನು ಆ ಭಾಗಕ್ಕೆ ಹಾಕಬೇಕು. ಆ ಭಾಗಕ್ಕೆ ಹಾಕಿದರೆ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ರೋಗಾಣುಗಳೆಲ್ಲ ಸತ್ತೋಗ್ತವೆ. ಆಮೇಲೆ ನಾವು ನಾಟಿ ಮಾಡಬೇಕು. ನಾಟಿ ಮಾಡೋದ್ರಿಂದ ಈ ರೋಗ ಹತೋಟಿ ಮಾಡಬಹುದು. ಇವು ಎರಡು ಏನದವಲ್ಲ, ರೈತರಿಗೆ ಬಹಳ ತೊಂದರೆ ಕೊಡ್ತಕ್ಕಂಥ ರೋಗಗಳು. ಇವು ಎರಡು ರೋಗಗಳನ್ನು ಯಶಸ್ವಿಯಾಗಿ ಹತೋಟಿ ಮಾಡಿದ್ರೆ ರೈತರಿಗೆ ಆರ್ಥಿಕವಾಗಿ ಆಮೇಲೆ ಒಳ್ಳೆ ಲಾಭ ಬರೋದ್ರಲ್ಲಿ ಯಾವುದೇ ರೀತಿಯ ಇದು ಇಲ್ಲ, ಸಂಶಯ ಇಲ್ಲ. ಎಷ್ಟೋ ಜನ ರೈತರು ಈ ಬೆಳೆ ಬೆಳೆದಿರ್ತಾರೆ ಸರ್, ಬಹಳ ಜನ ಶ್ರೀಮಂತರಾಗಿದ್ದಾರೆ. ಹೌದೌದು, ಬಹಳ ಜನ ಶ್ರೀಮಂತ, ಬಹಳಷ್ಟು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಹೌದು. ಒಳ್ಳೇದು ಡಾಕ್ಟರ್ ಗುರುರಾಜ್ ಸುಂಕದವರು, ಇದುವರೆಗೆ ದಾಳಿಂಬೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ದುಂಡಾಣು ಅಂಗಮಾರಿ ರೋಗ ಅಥವಾ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಹೇಳ್ತೀವಿ ನಾವು, ಜೊತೆಗೆ ಇನ್ನೊಂದು ಸೊರಗು ರೋಗ, ಇವೆರಡೂ ಪ್ರಮುಖವಾದಂಥ ರೋಗಗಳು. ಇವುಗಳ ನಿರ್ವಹಣೆಯನ್ನು ದಾಳಿಂಬೆ ಬೆಳೆಗಾರರು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸವಿಸ್ತಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ರೈತ ಬಾಂಧವರು ಏನಿದೆ ಅಲ್ಲ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡ್ರಿ, ಇದ್ರ ಬಗ್ಗೆ ಮಾಹಿತಿ ತಗೊಳ್ರಿ. ಈಗ ವಾರ್ಷಿಕ ಬೆಳೆಗಳಾದ ಈ ಸೂರ್ಯಕಾಂತಿ ಇರ್ಬೋದು, ಶೇಂಗಾ ಇರ್ಬೋದು, ಭತ್ತ ಇರ್ಬೋದು, ಇಲ್ಲಿ ಏನಾಗುತ್ತೆ ನಿಮಗೆ ರೋಗಗಳು ಬಂದ್ರೆ ಒಂದೇ ಒಂದು ಬೆಳೆ ಹೋಗುತ್ತೆ. ಬಟ್ ಈ ತೋಟಗಾರಿಕೆ ಬೆಳೆಗಳು ಹಂಗಲ್ಲ, ಬಹುವಾರ್ಷಿಕ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು ತಮಗೆ ಹೆಚ್ಚಿನ ನಷ್ಟ ಆಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಅದಕ್ಕೆ ಸಹ ಸಂಶೋಧನಾ ನಿರ್ದೇಶಕನಾಗಿ ನಾನು ಹೇಳೋದಿಷ್ಟೇ, ರೈತ ಬಾಂಧವರು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡ್ರಿ. ನಮ್ಮ ವಿಜ್ಞಾನಿಗಳ ಏನು ಒಂದು ಸಂಶೋಧನೆ, ಹೊಸ ಸಂಶೋಧನೆ ಇರ್ಬೋದು, ಅವರಿಂದ ಮಾಹಿತಿಯನ್ನು ಪಡೀರಿ, ಇದರ ಲಾಭ ತಗೊಳ್ರಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ನನಗೇನು ಒಂದು ಈ ದಾಳಿಂಬೆರೆಯಲ್ಲಿ ಬೆಳೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಮಾಹಿತಿಯನ್ನು ರೈತರ ಜೊತೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನು ಈ ಒಂದು ಈ ಮೂಲಕ ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ದಾಳಿಂಬೆ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುರಾಜ್ ಸುಂಕದ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತೆ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ಅರೆ ಮೇಸ್ತ್ರಿ ಅಣ್ಣ, ಮಳೆ ಬರೋ ಸಮಯದಲ್ಲಿ ಎಲ್ಲಿಗೆ ಹೊರಟಿದ್ಯಾ? ಕೆಲಸಕ್ಕೆ. ಇನ್ನೆಲ್ಗೆ? ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ. ಏನ್ ಹೇಳ್ತಿದ್ಯಾ ಅಣ್ಣ? ಮಳೆಗಾಲದಲ್ಲೂ ಕನ್ಸ್ಟ್ರಕ್ಷನ್? ಹೌದು, ನಮ್ಮ ಸಿಮೆಂಟ್ ಹಾಗೆ. ಬಿರ್ಲಾ ಏವನ್ಸ್ ಕಾಂಕ್ರೀಟ್ ಫಾರ್ ಎವರ್ ಸಿಮೆಂಟ್. ಇದು ತೇವ ಸ್ಥಿತಿಯಲ್ಲೂ ವೇಗವಾಗಿ ಹೊಂದುತ್ತದೆ ಮತ್ತು ಅತ್ಯುತ್ತಮವಾದ ಭದ್ರತೆಯನ್ನು ನೀಡುತ್ತದೆ. ಜೊತೆಗೆ ಇದು ಮಾಯಿಸ್ಚರ್ ಪ್ರೂಫ್ LPP ಬ್ಯಾಗ್ ನೊಂದಿಗೆ ಬರುತ್ತದೆ. ಇದರಿಂದ ಮಳೆಗಾಲದಲ್ಲೂ ನಿರ್ಮಾಣ ಮಾಡಿ ಯಾವುದೇ ಚಿಂತೆ ಇಲ್ಲದೆ. ಬಿರ್ಲಾ ಏವನ್ಸ್ ಕಾಂಕ್ರೀಟ್ ಫಾರ್ ಎವರ್ ಸಿಮೆಂಟ್. ಕೇಳಿದೆಯಾ? ಆದ್ರಿಂದಲೇ ನಾನು ಯಾವಾಗ್ಲೂ ಕೆಲಸಕ್ಕೆ ಹೋಗ್ತೇನೆ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು 1-2 ದಿನ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್ ಇರುವ ಮತ್ತು ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 62% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 28 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈಗ ಕೇಳಿ ಕೃಷಿ ಆಧಾರಿತ ಸಲಹೆಗಳನ್ನು. ಹತ್ತಿ ಬಿತ್ತನೆ. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಷ್ ರಸಗೊಬ್ಬರವನ್ನು ಕೊಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 30 ಮಿಲಿಲೀಟರ್ ಪೈರಿಥಯೋಪ್ಯಾಕ್ ಸೋಡಿಯಂ 10 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪಿಪ್ರೋನಿಲ್, 5% ಎಸ್ಸಿಯನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಬೇಸಿಗೆಯಲ್ಲಿ ಹಿಪ್ಪು ನೇರಳೆ ತೋಟಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇದ್ದು ಅದನ್ನು ಪೂರೈಸುವುದರಿಂದ ಹಿಪ್ಪು ನೇರಳೆ ಹುಸಿ ಹೋಗದಂತೆ ಕಾಪಾಡಬಹುದಾಗಿದೆ. ಅಲ್ಲದೆ ಥ್ರಿಪ್ಸ್ ನುಸಿಯ ಬಾಧೆಯನ್ನು ಕಡಿಮೆಗೊಳಿಸಬಹುದಾಗಿದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹಿಪ್ಪು ನೇರಳೆ ಬೆಳೆಸಿ ಜೂನ್ ತಿಂಗಳಲ್ಲಿ ಹುಳು ಸಾಕುವುದರಿಂದ ರೇಷ್ಮೆ ಕೃಷಿಕರು ಒಂದು ಪ್ರದೇಶದಲ್ಲಿ ವರ್ಷಕ್ಕೆ 5 ಬೆಳೆಗಳನ್ನು ಪಡೆಯಬಹುದಾಗಿದೆ. ಜುಲೈ ತಿಂಗಳಲ್ಲಿ ಹಿಪ್ಪು ನೇರಳೆ ತೋಟಕ್ಕೆ 10-12 ಟನ್ ಅಂದರೆ 6-8 ಟ್ರ್ಯಾಕ್ಟರ್ ಲೋಡ್ ಸಗಣಿ ಗೊಬ್ಬರವನ್ನು ಒದಗಿಸಿ ಮಣ್ಣಿನಲ್ಲಿ ಸೇರುವಂತೆ ಉಳುಮೆ ಮಾಡುವುದರಿಂದ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿಯಾಗುವುದು ಮತ್ತು ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಒದಗಿಸುವುದಲ್ಲದೆ ಹಿಪ್ಪು ನೇರಳೆಗೆ ಬೇಕಾದ ಲಘು ಪೋಷಕಾಂಶಗಳ ಕೊರತೆಯೂ ಉಂಟಾಗುವುದಿಲ್ಲ. ಅರೆ ಮೇಸ್ತ್ರಿ ಅಣ್ಣ, ಮಳೆ ಬರೋ ಸಮಯದಲ್ಲಿ ಎಲ್ಲಿಗೆ ಹೊರಟಿದ್ಯಾ? ಕೆಲಸಕ್ಕೆ. ಇನ್ನೆಲ್ಗೆ? ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ. ಏನ್ ಹೇಳ್ತಿದ್ಯಾ ಅಣ್ಣ? ಮಳೆಗಾಲದಲ್ಲೂ ಕನ್ಸ್ಟ್ರಕ್ಷನ್? ಹೌದು, ನಮ್ಮ ಸಿಮೆಂಟ್ ಹಾಗೆ. ಬಿರ್ಲಾ A1 ಕಾಂಕ್ರೀಟ್ ಫಾರ್ ಎವರ್ ಸಿಮೆಂಟ್. ಇದು ತೇವ ಸ್ಥಿತಿಯಲ್ಲೂ ವೇಗವಾಗಿ ಹೊಂದುತ್ತದೆ ಮತ್ತು ಅತ್ಯುತ್ತಮವಾದ ಭದ್ರತೆಯನ್ನು ನೀಡುತ್ತದೆ. ಜೊತೆಗೆ ಇದು ಮಾಯಿಸ್ಚರ್ ಪ್ರೂಫ್ LPP ಬ್ಯಾಗ್ ನೊಂದಿಗೆ ಬರುತ್ತದೆ. ಇದರಿಂದ ಮಳೆಗಾಲದಲ್ಲೂ ನಿರ್ಮಾಣ ಮಾಡಿ ಯಾವುದೇ ಚಿಂತೆ ಇಲ್ಲದೆ. ಬಿರ್ಲಾ A1 ಕಾಂಕ್ರೀಟ್ ಫಾರ್ ಎವರ್ ಸಿಮೆಂಟ್. ಕೇಳಿದೆಯಾ? ಆದ್ರಿಂದಲೇ ನಾನು ಯಾವಾಗ್ಲೂ ಕೆಲಸಕ್ಕೆ ಹೋಗ್ತೇನೆ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು. ರಾಯಚೂರು ಮಾರುಕಟ್ಟೆ ಹೆಸರುಕಾಳು 6,806 ರೂಪಾಯಿಗಳು, ಶೇಂಗಾ ಗೊಂಗರಿ ಕನಿಷ್ಠ 3,896 ರೂಪಾಯಿಗಳಿಂದ ಗರಿಷ್ಠ 5,445 ರೂಪಾಯಿಗಳವರೆಗೆ. ಭತ್ತ ಸೋನಾ ಮಸೂರಿ 1,886 ರೂಪಾಯಿಗಳಿಂದ 1,968 ರೂಪಾಯಿಗಳವರೆಗೆ. ಕೆಂಪು ತೊಗರೆ ಕನಿಷ್ಠ 4,669 ರೂಪಾಯಿಗಳಿಂದ ಗರಿಷ್ಠ 7,960 ರೂಪಾಯಿಗಳು. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಭತ್ತ ಕಾವೇರಿ ಸೋನಾ ಕನಿಷ್ಠ 1,730 ರೂಪಾಯಿಗಳಿಂದ ಗರಿಷ್ಠ 2,116 ರೂಪಾಯಿಗಳು. ಭತ್ತದ RNR ಹಳೆಯದು 2,250 ರೂಪಾಯಿಗಳಿಂದ 2,360 ರೂಪಾಯಿಗಳವರೆಗೆ. ಭತ್ತ ಹಳೆಯ ಸೋನಾ ಮಸೂರಿ ಕನಿಷ್ಠ 2,400 ರೂಪಾಯಿಗಳಿಂದ ಗರಿಷ್ಠ 2,760 ರೂಪಾಯಿಗಳವರೆಗೆ. ಈಗ ಕೇಳಿ ಮಾನ್ವಿ ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಭತ್ತ ಹೊಸ ಸೋನಾ ಮಸೂರಿ ಕನಿಷ್ಠ 1,450 ರೂಪಾಯಿಗಳಿಂದ ಗರಿಷ್ಠ 1,820 ರೂಪಾಯಿಗಳವರೆಗೆ. ಭತ್ತ ಹಳೆ ಸೋನಾ ಮಸೂರಿ 2,000 ರೂಪಾಯಿಗಳಿಂದ 2,600 ರೂಪಾಯಿಗಳವರೆಗೆ. ಲಿಂಗ್ಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆ. ಭತ್ತ IR 64 ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 2,300 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನು ಕೇಳಿದ್ರಿ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರೆ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂಪಾಯಿ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ.